ಇದು ಇರಬಾರ್ದಂತಂದ್ರೆ ನಾವು ಸಂಗ್ರಹಣೆಯಲ್ಲಿ ಉತ್ತಮ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು. ತಾವು ಹೇಳಿದಾಗೆ ಶೀತಲ ಗೃಹದಲ್ಲಿ ಬೀಜಗಳ ಸಂಗ್ರಹಣೆ ಮಾಡಿಡೋದು, ಎಲ್ಲಿ ಸೌಲಭ್ಯ ಇದೆ ಅಲ್ಲಿ ಮಾಡಿಟ್ರೆ ಇನ್ನೂ ಒಳ್ಳೇದಂತಕ್ಕಂಥ ವಿಚಾರ ಹೇಳಿದ್ರಿ. ರೈತ ಬಾಂಧವರು ಇಂಥ ಒಂದು ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಬೀಜ ಸಂಗ್ರಹಣೆಯಲ್ಲಿ ಕಂಡುಬರುವ ಕೀಟಗಳು ಮತ್ತು ರೋಗ ನಿರ್ವಹಣೆ ಕುರಿತು ಡಾಕ್ಟರ್ ಸುಶೀಲಾ ನಾಡಗೌಡರ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಲೋಕತಂತ್ರದ ಶ್ರೇಷ್ಠ ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್. ನಮಸ್ಕಾರ, ನಾನು ಭಾರತಿ. ನಿಮ್ಮ ಓಡುತ್ತಿರುವ ಜೀವನದ ಟ್ರೈನ್ ಹಿಡಿದು ನಿಮ್ಮ ಇಷ್ಟವಾದ ಪ್ಲಾಟ್ಫಾರ್ಮ್ ಅಂದ್ರೆ ಮತದಾತ ಜಂಕ್ಷನ್ಗೆ ಬಂದಿದ್ದೀನಿ. ನನ್ನ ಜೊತೆ ಇದ್ದಾರೆ ಭಾರತ್. ನಮಸ್ಕಾರ ಸ್ನೇಹಿತರೆ, ತಾವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ಮತದಾತ ಜಂಕ್ಷನ್ಗೆ ಸ್ವಾಗತ, ಸುಸ್ವಾಗತ. ಭಾರತಿ, ನಾನು ನಿನ್ನೆ ರಾತ್ರಿ ಒಂದು ಪುಸ್ತಕ ಓದ್ತಾ ಇದ್ದೆ. ಅದರಲ್ಲಿ ಈ ಚುನಾವಣಾ ವ್ಯವಸ್ಥೆನಲ್ಲಿ ಕೇವಲ ಒಳ್ಳೆಯ ಜನಗಳನ್ನ ಮಾತ್ರ ಅಭ್ಯರ್ಥಿಗಳನ್ನಾಗಿ ಮಾಡಬೇಕು, ಯಾಕೆಂದ್ರೆ ಯಾವುದೇ ಅಪರಾಧಿಗಳು ಜನರ ಪ್ರತಿನಿಧಿಯಾಗಿ ಆಯ್ಕೆ ಆಗಬಾರದು ಅಂತ ಹೇಳಿ ಅದರಲ್ಲಿ ಇತ್ತು. ವಿಚಾರ ಏನೋ ಚೆನ್ನಾಗಿದೆ ಭಾರತ್. ನೋಡು, ಚುನಾವಣೆ ಮಾತು ಶುರು ಆಗ್ತಾ ಇದ್ದ ಹಾಗೆ ಯಾರು ಬಂದ್ರು ಅಂತ, ನಮ್ಮ ಚುನಾವಣಾ ಅಂಕಲ್. ಓಹೋ, ನಮಸ್ಕಾರ ಭಾರತಿ. ಭಾರತ್, ಏನ್ ಸಮಾಚಾರ, ಹೇಗಿದ್ದೀರಿ? ನಮಸ್ಕಾರ ಚುನಾವಣಾ ಅಂಕಲ್. ನಮಸ್ಕಾರ ಅಂಕಲ್. ನಾನು ಯಾರೋ ಹೇಳಿದ್ ಕೇಳಿದೀನಿ, ಮತದಾನ ಮಾಡೋದು ನಮ್ಮ ಕರ್ತವ್ಯ ಅಂತ. ಎಂಥ ಒಳ್ಳೆ ಮಾತಲ್ವಾ ಅದು. ಅಂಕಲ್, ಪ್ರಶ್ನೆ ಏನೋ ನಮ್ದೆ, ಆದ್ರೆ ನಮ್ ಹತ್ರ ಉತ್ತರ ಇಲ್ಲ. ನಾವ್ ಯಾಕಿರೋದು ನೋಡಿಪ್ಪ, ನಿಮ್ ಪ್ರಶ್ನೆಗೆ ಒಂದೇ ವಾಕ್ಯದಲ್ಲಿ ಉತ್ತರ ಹೇಳೋದಾದ್ರೆ, ಈ ಕರ್ತವ್ಯ ಸಮಾಜದ ಹಿತಕ್ಕಾಗಿ ಮಾಡಬೇಕಾಗಿರೋದು. ಆದ್ರೆ ಕೆಲವರು ಇದನ್ನ ಅವ್ರಿಗೆ ಬೇಕಾದ ಹಾಗೆ ಒಂದು ಒಪ್ಪಂದದ ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಹೇಳ್ತಾರಲ್ಲ, ಕೊಟ್ಟು ತೆಗೆದುಕೊಳ್ಳೋ ವ್ಯವಹಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಹಾಗಾಗೋಗಿದೆ. ಮತ ಹಾಕೋಕೆ ಹಣ ಕೊಡೋದು ಅಥವಾ ಯಾವ್ದಾದ್ರೂ ವಸ್ತುವನ್ನ ತಗೊಳ್ಳೋದು ಇದೆಲ್ಲ ಮಾಡ್ತಾರೆ. ದೇಶಕ್ಕಾಗಿ ಸ್ವಲ್ಪನಾದ್ರೂ ನೈತಿಕತೆ ಬೇಡವಾ ನಮ್ಗೆ? ನನ್ಗನ್ಸೋದು ಏನಪ್ಪ ಅಂತಂದ್ರೆ, ಜನಕ್ಕೆ ಇದ್ರ ಬಗ್ಗೆ ಸರಿಯಾದ ವಿಚಾರ ತಿಳಿದೇ ಇರೋದು, ಅದಕ್ಕೋಸ್ಕರ ಅವರು ಹೀಗ್ ಮಾಡ್ತಿದ್ದಾರೆ ಅಂತ. ಇಲ್ಲ ಇಲ್ಲ ಅಂಕಲ್, ನಾವಂತೂ ಹೀಗ್ ಮಾಡಲ್ಲ. ನಾವ್ ಯಾವಾಗ್ಲೂ ನಮ್ಮ ವಿಚಾರಧಾರೆಯ ಅಭ್ಯರ್ಥಿಗೆ ಮತ ಹಾಕ್ತಿವಿ. ನಾವು ಮಾಡ್ತಾ ಇರೋ ಸರಿಯಲ್ವಾ ಅಂಕಲ್? ಇಲ್ಲ ಇಲ್ಲ, ಖಂಡಿತ ಇದು ಸರಿಯಲ್ಲ. ಕಣ್ಣು ಮುಚ್ಚಿಕೊಂಡು ಮತ ಚಲಾಯಿಸೋದು ಅಥವಾ ಹಣ ಅಥವಾ ಇನ್ಯಾವುದೇ ಆಮಿಷಕ್ಕೋಸ್ಕರ ಮತ ಹಾಕೋದು ಇದೆಲ್ಲ ತಪ್ಪು. ನಿಮ್ಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ ನಾನು. ಈಗ ಮತ ಹಾಕೋದು ಬರೀ ಒಂದ್ ಕೆಲಸ ಅಲ್ಲ, ನಿಮ್ಮ ದಿನನಿತ್ಯದ ಕೆಲಸಗಳ ಹಾಗೆ ಅಂತ ಇದನ್ನ ತಿಳ್ಕೋಬೇಡಿ. ಅದಲ್ವೇ ಅಲ್ಲ, ಇದು ಒಂದು ಆದ್ಯ ಕರ್ತವ್ಯ, ಪ್ರಮುಖವಾದ ಕರ್ತವ್ಯ ಮತ್ತೆ ಜವಾಬ್ದಾರಿಯುತ ಕೆಲಸ ಆಗಿದೆ. ಇದರ ಅರ್ಥ ಏನು ಅಂಕಲ್? ಭಾರತ್, ಇದರ ಅರ್ಥ ಏನು ಅಂತಂದ್ರೆ, ನೀವು ನಿಮ್ಮ ಮತದಾನದ ಕರ್ತವ್ಯವನ್ನ ನಿಮ್ಮ ಅಧಿಕಾರ ಅನ್ಕೊಂಡು ಮಾಡ್ತಿದ್ದೀರಾ, ಆದ್ರೆ ಇದನ್ನ ಯಾಕೆ ನಿಭಾಯಿಸಬೇಕು ಅನ್ನೋದು ಗೊತ್ತಾ ನಿಮ್ಗೆ? ಇದು ನಿಮ್ಮ ಕರ್ತವ್ಯ, ಇದರಲ್ಲಿ ನೈತಿಕತೆ ಇರಬೇಕು. ನೀವು ಬರೀ ನಿಮ್ಮ ಲಾಭಕ್ಕಾಗಿ ಮತ ಹಾಕೋದಲ್ಲ, ಆದ್ರೆ ಇಡೀ ಸಮಾಜದ ಹಿತಕ್ಕಾಗಿ ಮತ ಹಾಕ್ತಿದ್ದೀರಿ ಅಂತನ್ನೋದನ್ನ ಅರ್ಥ ಮಾಡ್ಕೋಬೇಕು. ಪ್ರತಿ ಮತದಾರ ಸರಿಯಾದ ಆಲೋಚನೆ ಆಧಾರದ ಮೇಲೆ ಮತ ಹಾಕಿದ್ರೆ ಏನು ನಿಮ್ಗೊಬ್ಬರಿಗೆ ಅಲ್ಲ ಲಾಭ, ಇದು ಇಡೀ ಸಮಾಜಕ್ಕೆ ಲಾಭ ಆಗೋ ದೃಷ್ಟಿನಲ್ಲಿರಬೇಕು. ನೆನ್ಪಿರ್ಲಿ, ನೀವು ಮತ ಹಾಕೋವಾಗ ಒಂದು ತರದಲ್ಲಿ ಇಡೀ ಸಮಾಜದ ಹಿತಕ್ಕಾಗಿ, ಒಳತಿಗಾಗಿ ಅನ್ನೋದನ್ನ ಯಾವಾಗ್ಲೂ ನೆನಪಿನಲ್ಲಿ ಇಟ್ಕೊಳ್ಳಿ. ವಾ ಭಾರತಿ, ಈ ವಿಚಾರಗಳನ್ನೆಲ್ಲ ಎಷ್ಟು ಚೆನ್ನಾಗಿ ತಿಳಿಸಿ ಹೇಳ್ತಾ ಇದಾರಲ್ವಾ ನಮ್ಮ ಎಲೆಕ್ಷನ್ ಅಂಕಲ್. ಹೌದು ಭಾರತ್, ತುಂಬಾ ಮನ ಮುಟ್ಟೋ ಹಾಗೆ ತಿಳಿಸ್ತಾ ಇದ್ದಾರೆ. ಅಂಕಲ್, ನಮ್ಮ ಮತದಾನದ ಕರ್ತವ್ಯ ಅರ್ಥ ಆಯಿತು, ಆದ್ರೆ ನಮ್ಮ ಕರ್ತವ್ಯ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ರೀತಿಯಲ್ಲಿ ಆಗ್ತಾ ಇದೆ ಅಂತ ಹೇಗ್ ತಿಳಿಯುತ್ತೆ? ಅಂದ್ರೆ ಯಾವ ಅಭ್ಯರ್ಥಿ ಸರಿಯಾದವರು ಅಂತ ತಿಳಿಯೋದು ಹೇಗೆ ಅಂತ. ವಾವ್, ಎಂಥ ಮಾತು ಭಾರತಿ. ನಮಸ್ತೆ ಭಾರತ್ ಮತ್ತೆ ಭಾರತಿಗೆ. ಓ ನಮಸ್ಕಾರ. ಏನು ಬಿಸಿ ಬಿಸಿ ಟೀ ಜೊತೆ ಬಿಸಿ ಬಿಸಿ ಚರ್ಚೆ ನಿಮ್ದು? ಓ ಕಲ್ಪನಾ, ಬಾಮ್ಮ ಬಾಮ್ಮ, ಸರಿಯಾದ ಸಮಯಕ್ಕೆ ಬಂದಿದೀಯ. ಏನ್ ವಿಚಾರ ಅಂಕಲ್? ಇವ್ರ ಪ್ರಶ್ನೆ ಏನಪ್ಪ ಅಂತಂದ್ರೆ, ಸರಿಯಾದ ಚುನಾವಣಾ ಅಭ್ಯರ್ಥಿ ಯಾರು ಅಂತ ಹೇಗ್ ಗೊತ್ತಾಗತ್ತೆ ಅಂತ. ಇದಕ್ಕೆ ಉತ್ತರನ ನಾನು ನೇರವಾಗಿ ಹೇಳ್ಬಿಡ್ತೀನಿ. ಚುನಾವಣಾ ಕಣದಲ್ಲಿರೋ ಅಭ್ಯರ್ಥಿಗಳಲ್ಲಿ ಕೆಲವರಿಗೆ ಯಾವ್ದಾದ್ರೂ ಅಪರಾಧಕ್ಕೆ ಶಿಕ್ಷೆ ಆಗಿರುತ್ತೆ, ಅಥವಾ ಯಾವ್ದಾದ್ರೂ ಅಪರಾಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿರುತ್ತೆ. ಈ ವಿಚಾರ ಗೊತ್ತು ಅಂಕಲ್, ಆದ್ರೆ ಯಾವ ಅಭ್ಯರ್ಥಿ ಮೇಲೆ ಕೇಸ್ ದಾಖಲಾಗಿದೆ ಅಂತ ನಮ್ಗೆ ಹೇಗ್ ತಿಳಿಯುತ್ತೆ? ನಿಮ್ಮ ಈ ಪ್ರಶ್ನೆಗೆ ಸರಿ ಉತ್ತರನ ಕಲ್ಪನಾನೇ ಹೇಳ್ಬಿಡ್ತಾಳೆ. ಸ್ನೇಹಿತರೆ, ಈ ಡಿಜಿಟಲ್ ಯುಗದಲ್ಲಿ ಎಲ್ಲ ತುಂಬಾ ಈಸಿಯಾಗಿ ಮಾಹಿತಿ ಸಿಗುತ್ತೆ. ನಿಮ್ಮ ಬೆರಳಂಚಿನಲ್ಲಿ ನೀವು ಯಾವ ಸ್ಮಾರ್ಟ್ ಫೋನ್ ಅಲ್ಲಿ ಚಾಟಿಂಗ್ ಮಾಡ್ತಿದ್ದೀರೋ ಅಲ್ಲೇ ಎಲ್ಲ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ನಮ್ಮ ಚುನಾವಣಾ ಆಯೋಗ ಅಂತಹದೇ ಒಂದು ಆಪ್ ತಯಾರಿಸಿದೆ. ಅದರ ಹೆಸರು KYC ಆಪ್, ಅಂದ್ರೆ ನೋ ಯುವರ್ ಕ್ಯಾಂಡಿಡೇಟ್ ಆಪ್ ಅಂತ. ಇದರ ಮೂಲಕ ನೀವು ನಿಮ್ಮ ಕ್ಷೇತ್ರದ ಅಭ್ಯರ್ಥಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡ್ಕೋಬಹುದು. ಚುನಾವಣಾ ಅಭ್ಯರ್ಥಿಗಳ ವಿದ್ಯಾರ್ಹತೆ, ಅವ್ರು ಮಾಡಿರೋ ಸಂಪತ್ತು, ಆಸ್ತಿ ವಿವರ, ಅವರ ಅಪರಾಧ ಮೊಕದ್ದಮೆಗಳ ವಿವರ ಎಲ್ಲನೂ ತಿಳ್ಕೋಬಹುದು. ಹಾಗೇನೆ ನೀವು ಸ್ವಲ್ಪ ವಿಚಾರ ಮಾಡಿದ್ರೆ ನಿಮ್ಮ ಕ್ಷೇತ್ರಕ್ಕೆ ಯಾರು ಸೂಕ್ತ ಅಭ್ಯರ್ಥಿ ಅಂತಾನು ನಿರ್ಧಾರ ಮಾಡಬಹುದು, ಯಾರಿಗ್ ಮತ ಹಾಕ್ಬೇಕು ಅಂತಾನು ನಿರ್ಣಯ ಮಾಡಬಹುದು. ಆದ್ರೆ ಈ ಆಪ್ಗಳು ಎಲ್ಲಿ ಸಿಗುತ್ತೆ ಅನ್ನೋದನ್ನ ಕೂಡ ಕಲ್ಪನೆ ಹೇಳ್ಬೇಕಲ್ವಾ? ನೋಡು ಭಾರತ್, ಈ ಆಪ್ಗಳನ್ನ ನಮ್ಮ ಮೊಬೈಲ್ ಪ್ಲೇಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು, ಹಾಗೇನೆ ಆಪಲ್ ಫೋನ್ ಇರೋರು ಅದರಲ್ಲೂ ಡೌನ್ಲೋಡ್ ಮಾಡ್ಕೋಬಹುದು. ನೋಡು, KYC ಆಪ್ ಮೂಲಕವಾಗಿ ನಮ್ಗೆ ಎಷ್ಟೆಲ್ಲ ಪ್ರಯೋಜನ ಇದೆ ಅಲ್ವಾ? ಹೌದೌದು. ಕಣದಲ್ಲಿರೋ ಅಭ್ಯರ್ಥಿಗಳು ಮತ್ತು ಅವರ ಅಪರಾಧಿಕ ಹಿನ್ನೆಲೆಯ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕು ಮತ್ತು ಬಹಿರಂಗ ಪಡಿಸಲೇಬೇಕು. ಹೌದು ಭಾರತ್, ಸರಿಯಾಗಿ ಹೇಳಿದೆ. ಇದ್ರ ಬಗ್ಗೆ ವಿವರವಾಗಿ ತಿಳಿಸೋದಕ್ಕೆ ಚುನಾವಣಾ ಆಯೋಗದ ಸೀನಿಯರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಶ್ರೀ NN ಬುಟೋಲಿಯಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರ ಮಾತನ್ನ ಈಗ ಕೇಳೋಣ. ನಿರ್ವಾಚನ ಆಯೋಗ ಪೂರಿ ಕೋಶಿಶ್ ಕರ್ತಾ ಹೈ ಕಿ ಚುನಾವ್ ಪ್ರಕ್ರಿಯಾ ಸಾಧಾರಣ ಓ ಉಚಿತ್ ರಹೆ, ಮತದಾತಾವೋ ಕೋ ಅಪ್ನೆ ನಿರ್ವಾಚನ ಕ್ಷೇತ್ರ ಕೆ ಉಮ್ಮೀದ್ವಾರೋ ಕೆ ಆಪರಾಧಿಕ ಮಾಮಲೋ ಕೆ ಬಾರೆ ಮೇ ಪೂರಿ ಜಾನ್ಕಾರಿ ಹೋ. ಇಸ್ಲಿಯೇ ಮಾನನೀಯ ಸುಪ್ರೀಮ್ ಕೋರ್ಟ್ ನೆ ಅನಿವಾರ್ಯ ಕರ್ ದಿಯಾ ಹೈ ಕಿ ಪ್ರತ್ಯೇಕ ಆಪರಾಧಿಕ ರಿಕಾರ್ಡ್ಸ್ ವಾಲೆ ಉಮ್ಮೀದ್ವಾರ ಕೋ ಅಪ್ನೆ ಆಪರಾಧಿಕ ರಿಕಾರ್ಡ್ಸ್ ಕೋ ಸಾರ್ವಜನಿಕ ಕರ್ನಾ ಹೋಗಾ. ವೇ ಇಸ್ಕಿ ಜಾನ್ಕಾರಿ ಅಖಬಾರೋ ಏವಂ ಟೆಲಿವಿಜನ್ ಕೆ ಮಾಧ್ಯಮ ಸೆ ಲೋಗೋ ತಕ್ ಪಹುಂಚಾಯೆ. ರಾಜನೀತಿಕ ದಲೋ ಕೋ ಭೀ ಉನ್ಕೆ ಆಪರಾಧಿಕ ರಿಕಾರ್ಡ್ ರಖನೆ ವಾಲೆ ಉಮ್ಮೀದ್ವಾರೋ ಕೆ ಬಾರೆ ಮೇ ಅಖಬಾರೋ, ಸೋಷಲ್ ಮೀಡಿಯಾ ಪ್ಲೇಟ್ಫಾರ್ಮ್ಸ್ ತಥಾ ಉನ್ಕಿ ವೆಬ್ಸೈಟ್ ಕೆ ಮಾಧ್ಯಮ ಸೆ ಜಾನ್ಕಾರಿ ದೇನಿ ಹೋಗಿ. ಯೇ ಭೀ ಬತಾನಾ ಹೋಗಾ ಕಿ ಐಸೆ ಉಮ್ಮೀದ್ವಾರ ಕೋ ಚುನ್ನೆ ಕಾ ಕಾರಣ ಕ್ಯಾ ಹೈ ಔರ್ ಕ್ಯೋಂ ಬಿನಾ ಕಿಸಿ ಆಪರಾಧಿಕ ಮಾಮಲೆ ವಾಲೆ ವ್ಯಕ್ತಿ ಕೋ ಉಮ್ಮೀದ್ವಾರ ನಹಿ ಚುನಾ ಜಾ ಸಕಾ. ಶ್ರೀ NN ಬುಟೋಲಿಯಾ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕಲ್ಲ, ಎಷ್ಟು ಒಳ್ಳೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಹೌದೌದು. ಅಂದ್ರೆ ನಮ್ಮ ಚುನಾವಣಾ ಅಭ್ಯರ್ಥಿಗಳು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ತಮ್ಮ ಅಪರಾಧಿಕ ಹಿನ್ನೆಲೆ ಬಗ್ಗೆ ದಿನಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಮಾಹಿತಿ ನೀಡೋದು ಅನಿವಾರ್ಯ ಅಂದಾಗಾಯಿತು. ಹಾಗಾದ್ರೆ ನೀವು KYC ಆಪ್ ಅನ್ನ ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಈ ಬಾರಿ ಈ ಕಾರ್ಯಕ್ರಮದಲ್ಲಿ ಯಾವ ಶ್ರೋತೃವಿನ ರೆಕಾರ್ಡಿಂಗ್ ಅನ್ನ ಕೇಳಿದ್ರೆ ಕೇಳಿಸ್ತೀವಿ ಅಂತ ಹೇಳಿ ನೋಡೋಣ ಅಲ್ವಾ? ಮೈನ್ ನಂದ ಸಾಗರ್ ತಿವಾರಿ, ಗೋಸಾಯಿಗಂಜ್, ಅಯೋಧ್ಯಾ, ಉತ್ತರ ಪ್ರದೇಶ. ಲೋಕತಂತ್ರ ಕಾ ಆಧಾರ ಆಪ್ ಕಾ ಹೈ ಮತ ಅಧಿಕಾರ, ಇಸಕ್ಕೆ ಪ್ರಯೋಗ ಕೋಯು ವ್ಯರ್ಥ ನ ಗವಾಯಿಯೇ ಆಪುಕೆ ಮತೋ ಕಾಯಕ ಜಾನತೆ ಹೈ ಸರ್ವಜ್ಞ ನಿಜ ಅನುರೂಪ ಸರ್ಕಾರ ಕೋ ಬನಾಯಿಯೇ ಚಾಹಿಯೆ ಭವಿಷ್ಯ ಜೋ ಸವಾರ ನಾ ಇಸ್ ದೇಶ ಕಾ ತೋ ಮತ ಅನುರೂಪ ಮತದಾನ ಕರ್ಕೆ ಆಯಿಯೇ ಕಹತೆ ಹೈ ಸಾಗರ ಗಾಗರ ಭರತಾ ಹೈ ಬೂಂದ ಬೂಂದ ಲೋಕ ಯಜ್ಞ ಮೇ ಮತ ಕಿ ಆಹುತಿ ಪಹುಂಚಾಯಿಯೇ ಲೋಕ ಯಜ್ಞ ಮೇ ಮತ ಕಿ ಆಹುತಿ ಪಹುಂಚಾಯಿಯೇ ಧನ್ಯವಾದ ಎಂಥ ಮಾತು ನಮ್ ಕೇಳುಗರಿಂದ. ಇದರಿಂದ ನಮ್ಗೆ ಏನಪ್ಪ ಗೊತ್ತಾಗತ್ತೆ ಅಂದ್ರೆ, ನಮ್ಮ ಕೇಳುಗರು ಈ ಮತದಾತ ಜಂಕ್ಷನ್ನಿನ ಪೂರ್ಣ ಪ್ರಯೋಜನ ಪಡೆದಿದ್ದಾರೆ ಮತ್ತೆ ಎಜುಕೇಟ್ ಆಗಿದ್ದಾರೆ ಅಂತ. ಭಾರತ್, ಬಹಳಷ್ಟು ರೆಕಾರ್ಡಿಂಗ್ಗಳು ನಮ್ಮ